ನಮ್ಮ ಮೂರು ಹೊತ್ತಿನ ಆಹಾರದಲ್ಲೂ ಉಪಯೋಗಿಸ್ತೇವೆ. ಹಾಗಾಗಿ ನಾವು ಹೇಳ್ಬೋದು, ಈ ಹೆಚ್ಚಿನ ಜನಸಂಖ್ಯೆ, ಏರ್ತಿರೋ ಜನಸಂಖ್ಯೆ, ಮತ್ತೆ ಅದಕ್ಕೋಸ್ಕರ ನಾವು ಹೆಚ್ಚಿನದಾಗಿ ನಮಗೆ ತರಕಾರಿ ಬೆಳೆಗಳ ಅವಶ್ಯಕತೆ ಕೂಡ ಇದೆ. ಯಾಕಂತಂದ್ರೆ ಜನಸಂಖ್ಯೆ ಹೇಗೆ ಹೆಚ್ಚುತ್ತಾ ಇದೆ ಅಷ್ಟೇ ರೀತಿಯಲ್ಲಿ ಅದಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಹೀಗೆ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಅದುಗಳ ಉತ್ಪಾದನೆ ಕೂಡ ಹೆಚ್ಚಿಗೆ ಮಾಡಬೇಕು. ಆದ್ರೆ ಇನ್ನೊಂದು ಕಡೆ ಏನಂತ ಅಂದ್ರೆ, ಈ ಪ್ರತಿಕೂಲ ಹವಾಮಾನಗಳು ಅಂದರೆ ಚೇಂಜ್ ಇನ್ ಕ್ಲೈಮೇಟಿಕ್ ಕಂಡೀಷನ್ಸ್, ಈ ರೀತಿ ಕ್ಲೈಮೇಟ್ ಚೇಂಜ್ ಆಗೋ ಕಾರಣದಿಂದ ನಮಗೆ ಬೇಕಾಗಿರುವಂತಹ ಈ ಬೆಳೆಗಳು ಅವುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಇಳುವರಿಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಈ ಬೇರೆ ಹವಾಮಾನ ಪದ್ಧತಿಗಳಿಗೆ ತಡ್ಕೊಳ್ಳುವಂತಹ ಬೆಳೆಗಳನ್ನ ನಾವು ಬೆಳೆಸುವ ಅವಶ್ಯಕತೆ ತುಂಬಾ ಇದೆ. ಇದರಲ್ಲಿ ಇತ್ತೀಚಿನ ಕಾಲದಲ್ಲಿ ತುಂಬಾ ಪ್ರಾಮುಖ್ಯತೆ ಹೊಂದುತ್ತಿರುವುದೊಂದು ತರಕಾರಿಯಲ್ಲಿ ಕಸಿ ತಂತ್ರಜ್ಞಾನ. ಕಸಿ ತಂತ್ರಜ್ಞಾನಕ್ಕೆ ಬರುವುದಕ್ಕಿಂತ ಮೊದಲು, ಸಾಮಾನ್ಯವಾಗಿ ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿಯನ್ನ ನಿರ್ಲಿಂಗ ರೀತಿಯಲ್ಲಿಯೂ ಕೂಡ ಮಾಡಲಾಗ್ತದೆ ಮತ್ತು ಬೀಜಗಳಿಂದಲೂ ಕೂಡ ಸಸ್ಯಾಭಿವೃದ್ಧಿಯನ್ನ ಮಾಡಲಾಗ್ತದೆ ಅಂತ ಕೇಳಿದ್ದೀವಿ. ಈ ಬೀಜಗಳಿಂದ ಮಾಡಿರುವಂತಹ ಗಿಡಗಳ ಒಂದು ನ್ಯೂನತೆಗಳು ಅಥವಾ ಕುಂದುಕೊರತೆಗಳು ಏನೇನು, ಮತ್ತು ನಿರ್ಲಿಂಗ ರೀತಿಯಲ್ಲಿ ಅಥವಾ ಕಸಿ ವಿಧಾನವನ್ನು ಅನುಸರಿಸಿದ್ರೆ ಏನೇನು ಅನುಕೂಲತೆಗಳಿವೆ? ಸರ್, ಇವಾಗ ನಾವು ಹೈಬ್ರಿಡೈಸೇಷನ್ ಮಾಡಿ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಿ ಬೀಜಗಳನ್ನ ತಯಾರಿಸ್ತೇವೆ. ಒಂದು ಹೈಬ್ರಿಡ್ ಅಥವಾ ಒಂದು ತಳಿಯನ್ನ ನಾವು ಡೆವಲಪ್ ಮಾಡಬೇಕು ಅಂತ ಅಂದ್ರೆ ನಮಗೆ ಸುಮಾರು ಒಂದು 10-11 ವರ್ಷ ಬೇಕು. ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಪ್ಯೂರಿಟಿ ಅಂತ ಹೇಳ್ತೀವಿ, ಹಾಗೆ ಅದರ ಗುಣಗಳನ್ನೆಲ್ಲ ನಾವು ಒಂದು ತಳಿಯಲ್ಲಿ ತರಬೇಕು ಅಂದ್ರೆ 1 ವರ್ಷ ಬೇಕಾಗತ್ತೆ. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅದೇ ಇವಾಗ ನಾವು ಕಸಿ ತಂತ್ರಜ್ಞಾನವನ್ನ ಎ ಸೆಕ್ಷುವಲ್ ಅಂದ್ರೆ ಅಲೈಂಗಿಕವಾಗಿ ನಾವು ಇಲ್ಲಿ ತಳಿಗಳನ್ನ ಪ್ರಸರಣ ವಿಧಾನ ಅಂತ ಹೇಳ್ತೀವಿ. ಇಲ್ಲಿ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಅಂದ್ರೆ ಇದು ನಮಗೆ ಶಾರ್ಟ್ ಟೈಮ್ ಅಲ್ಲಿ ಅಂದ್ರೆ ಕಡಿಮೆ ಅವಧಿಯಲ್ಲಿ ಒಂದು ನಾವು ಉತ್ತಮವಾದಂತಹ ಇಳುವರಿ ಅಥವಾ ಒಂದು ಉತ್ತಮವಾದಂತಹ ಬೆಳೆಯನ್ನು ಪಡೆಯಬಹುದು. ನಾವು ಲೈಂಗಿಕವಾಗಿ ಒಂದು ಬೀಜಗಳನ್ನ ಮಾಡಿ ತಂದಿರುವಂತಹ ಬೆಳೆಗಳು ಕೂಡ 2-3 ವರ್ಷದಲ್ಲಿ ನಾವು ಬೆಳೆ ಹಾಕಿ ಅಷ್ಟರಲ್ಲೇ ಅದು ಬೇರೆ ಬೇರೆ ರೋಗಗಳಿಗೆ ತುಂಬಾ ಸಸೆಪ್ಟಿಬಲ್ ಅಂದ್ರೆ ಆ ರೋಗಗಳಿಗೆ ತುತ್ತಾಗೋದನ್ನ ನೋಡಬಹುದು. ಹಾಗಾಗಿ ಕಸಿ ಮಾಡೋದ್ರಿಂದ ಇದು ನಮಗೆ ಈ ಸಮಯದಲ್ಲಿ ಯಾವುದೇ ಒಂದು ರೋಗಗಳಿಂದ ನಿವಾರಣೆ ಮಾಡಕ್ಕೆ ಉಪಯುಕ್ತ ಆಗುತ್ತೆ. ಹಾಗಾಗಿ ಇದೊಂದು ಅಲೈಂಗಿಕವಾಗಿ ಅಂತ ಕೃಷಿ ಒಂದು ವಿಧಾನವಾಗಿದೆ. ಇದರಿಂದ ಮಾಡಿರುವಂತಹ ಬೆಳೆಗಳು ನಮಗೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಆದ್ರೆ ಲೈಂಗಿಕವಾಗಿ ಮಾಡೋದ್ರಿಂದ ಬೀಜಗಳನ್ನ ಮಾಡಬೇಕು ಅಂತ ಅಂದ್ರೆ 10-11 ವರ್ಷ ಬೇಕು. ಆದ್ರೆ ಕಸಿ 2-3 ತಿಂಗಳ ಒಳಗೆ ನಾವು ಒಂದು ಕಸಿ ಒಂದು ಸಸಿಯನ್ನ ತಯಾರಿಸಬಹುದು. ನಾಟಿಗೆ ಬೀಜವನ್ನ ಹಾಕಿ ಬಳಕೆ ಮಾಡುವಂತಹ ವಿಧಾನದಲ್ಲಿ ಸಾಕಷ್ಟು ನ್ಯೂನತೆಗಳು ಅಥವಾ ತೊಂದರೆಗಳು ಕೂಡ ಎದುರಾಗ್ತಿವೆ ಅಂತ ಕೇಳಿದೀವಿ. ಅದರಲ್ಲಿಯೂ ಕೂಡ ಈಗ ನಿರ್ಲಿಂಗ ರೀತಿಯಲ್ಲಿ ಅಥವಾ ಕಸಿ ವಿಧಾನದಲ್ಲಿ ಗಿಡವನ್ನು ಅಭಿವೃದ್ಧಿಪಡಿಸಿದರೆ ಹೆಚ್ಚು ಲಾಭ ಇದೆ, ಹೆಚ್ಚು ಅನುಕೂಲತೆಗಳಿವೆ. ಏನ್ ಲಾಭ, ಏನ್ ನಷ್ಟ? ಸರ್, ಲಾಭ ನಷ್ಟಗಳನ್ನ ನೋಡೋದಾದ್ರೆ ನಾವು ಇವಾಗ ಒಂದು ವೆರೈಟಿಯನ್ನ ತಂದು ನಾವು ಬೆಳಿಬಹುದು. ಆ ವೆರೈಟಿ 2-3 ತಿಂಗಳ ಒಳಗಡೆ ಅಥವಾ ಹಾಕಿ 1 ತಿಂಗಳಲ್ಲಿ ಅದು ಬೇರೆ ಬೇರೆ ರೋಗಗಳಿಂದ ನ್ಯೂನತೆಯಿಂದ ಸತ್ತೋಗ್ಬಿಡ್ತವೆ ಸಸಿಗಳು. ಈ ಕಸಿ ಮಾಡಿರೋದ್ರಲ್ಲಿ, ಇಲ್ಲಿ ಕಸಿ ಮಾಡಬೇಕಾದ್ರೆ ನಾವು 2 ಭಾಗಗಳನ್ನ ಉಪಯೋಗಿಸ್ತೀವಿ. ಉದಾಹರಣೆಗೆ ರೂಟ್ ಸ್ಟಾಕ್ ಅಂತ ಹೇಳ್ತೀವಿ ಅಂದ್ರೆ ಬೇರು ಕಾಂಡ, ಇನ್ನೊಂದು ಸಯೋನ್ ಅಂತ ಹೇಳ್ತೀವಿ ಅಂದ್ರೆ ಕುಡಿ ಸಸಿ ಅಂತ ಹೇಳ್ತೀವಿ. ಇಲ್ಲಿ ಬೇರು ಕಾಂಡ ಇದೆಯಲ್ಲ, ಇದು ನಾವು ಬೇರೆ ಬೇರೆ ರೋಗಗಳಿಗೆ ಅದು ಹೆಚ್ಚಿನ ಒಂದು ತಡೆದುಕೊಳ್ಳುವ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಕುಡಿ ಸಸಿ ಹೇಗೆ ಅಂತ ಅಂದ್ರೆ, ನಮಗೆ ಬೇಕಾಗಿರುವಂತಹ ಒಂದು ತಳಿ, ಆ ತಳಿಯನ್ನು ನಾವು ಹಾಕಿದ್ರೆ ಅದು ತುಂಬಾ ರೋಗಗಳಿಗೆ ತುತ್ತಾಗುವ ಒಂದು ಲಕ್ಷಣ ಇರುತ್ತೆ. ಹಾಗಾಗಿ ಅದನ್ನ ನಾವು ಈ ರೋಗ ನಿರೋಧಕ ಶಕ್ತಿ ಇರುವಂತಹ ಬೇರು ಕಾಂಡದ ಮೇಲೆ ನಾವು ಕಸಿ ಮಾಡ್ತಾ ಹೋಗ್ತೇವೆ. ಈಗ ಹಣ್ಣಿನ ಗಿಡಗಳಲ್ಲಿ ವಿಶೇಷವಾಗಿ ಮಾವು ಆಗ್ಬೋದು ಅಥವಾ ಪೇರಳೆ ಆಗ್ಬೋದು ಅಥವಾ ಚಿಕ್ಕು ಆಗ್ಬೋದು, ಇಂಥದ್ರಲ್ಲಿ ಎಲ್ಲ ನಾವು ಕಸಿ ವಿಧಾನವನ್ನು ಅನುಸರಿಸುವುದನ್ನು ನೋಡ್ತೀವಿ. ಆದ್ರೆ ತರಕಾರಿ ಬೆಳೆಗಳಲ್ಲಿ ಈ ಕಸಿ ವಿಧಾನ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡಿತಾ ಇಲ್ಲ, ಯಾಕೆ, ಏನೇನು ಸಮಸ್ಯೆ ಇದೆ? ಸರ್, ಇದು ಸಮಸ್ಯೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂತಂದ್ರೆ ಇದ್ರ ಬಗ್ಗೆ ತಿಳುವಳಿಕೆ ಇನ್ನ ನಮ್ಮ ದೇಶದಲ್ಲಿ ಕಡಿಮೆ ಇದೆ. ಉದಾಹರಣೆಯಾಗಿ ನಾವು ಈ ಕಸಿ ತಂತ್ರಜ್ಞಾನ ಬಂದಿದ್ದು ಜಪಾನ್ ಕೊರಿಯಾ ದೇಶಗಳಲ್ಲಿ ಬಂದಿದೆ. ಅಲ್ಲಿ ಈಗಿನ ದಿನಗಳಲ್ಲಿ ಟೊಮ್ಯಾಟೊ ಮೆಣಸಿನಕಾಯಿ ಯಾವುದೇ ಬೆಳೆ ಬೆಳಿಬೇಕು ಅಂತ ಅಂದ್ರೆ ಸುಮಾರು 60-70% ಅವರು ಬೆಳೆಯುವ ಏನು ಟೊಮ್ಯಾಟೊ ಬದನೆ ಅಥವಾ ಕುಂಬಳ ಜಾತಿ ಬೆಳೆ ಕಸಿ ಮಾಡಿದ ಬೆಳೆಗಳನ್ನೇ ಬೆಳೀತಾರೆ. ಅಂದ್ರೆ ಅವ್ರು ತಿಳ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇನ್ನ ಇದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅರಿವು ಮೂಡ್ತಾ ಇದೆ ನಮ್ಮ ರೈತರಲ್ಲಿ. ಹಾಗಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಹಾಗೆ ತರಕಾರಿಗಳನ್ನ ಇಂಪಾರ್ಟೆಂಟ್ ಆಗಿ ನಾವು ಸೊಲನೇಸಿಯ ಫ್ಯಾಮಿಲಿ ತರಕಾರಿಗಳು ಅಂತಂದ್ರೆ ನಾವು ಹೆಚ್ಚಿಗೆ ಬಳಸುವ, ಮತ್ತೆ ಕುಂಬಳ ಜಾತಿಯ ಸೌತೆಕಾಯಿ ಅವುಗಳು ಇರ್ಬೋದು ಅಥವಾ ಕಲ್ಲಂಗಡಿ ಹಣ್ಣು, ಸೊಲನೇಸಿಯ ಫ್ಯಾಮಿಲಿಗೆ ಬರುವಂತಹ ಟೊಮ್ಯಾಟೊ ಬದನೆಕಾಯಿಯನ್ನ ನಾವು ಹೆಚ್ಚಿಗೆ ಉಪಯೋಗಿಸ್ತೀವಿ. ಇದೇ ಬೆಳೆಗಳಲ್ಲಿ ಹೆಚ್ಚಿನ ರೋಗಬಾಧೆ ಇದೆ, ಅಂದ್ರೆ ಮಣ್ಣಿನಿಂದ ಹರಡುವಂತಹ ರೋಗಗಳು. ಹಾಗಾಗಿ ಈ ಸಮಯದಲ್ಲಿ ನಾವು ಆ ರೋಗಗಳಿಗೆ ರೆಸಿಸ್ಟೆಂಟ್ ಅಥವಾ ನಿರೋಧಕ ಶಕ್ತಿ ಇರುವಂತಹ ರೂಟ್ಸ್ ಬೀಜಗಳನ್ನ ಬಳಸಿ ಕಸಿ ಮಾಡಿ ಉಪಯೋಗಿಸೋದ್ರಿಂದ ನಮಗೆ ಇಳುವರಿ ಕೂಡ ಹೆಚ್ಚಿಗೆ ಬರುತ್ತದೆ. ಹಾಗೆ ಒಂದು ಆ ಇಳುವರಿ ನೀಡುವ ಒಂದು ಅವಧಿ ಕೂಡ ವಿಸ್ತರಿಸಿದಾಗ ಅಂದ್ರೆ ಇನ್ಕ್ರೀಸ್ ಇಟ್ ಇನ್ಕ್ರೀಸಸ್ ದ ಲೈಫ್ ಸ್ಪ್ಯಾನ್ ಆಫ್ ದ ಪ್ಲಾಂಟ್ ಅಂತ ಹೇಳ್ಬಹುದು. ಜೀವಿತಾವಧಿಯನ್ನ ಕೂಡ ಜಾಸ್ತಿ ಮಾಡ್ತದೆ. ಹಾಗಾಗಿ ಈಗ ಕಸಿ ಮಾಡೋದ್ರಿಂದ ಇಷ್ಟೆಲ್ಲ ನಮಗೆ ಉಪಯೋಗ ಇದೆ. ವಿಶೇಷವಾಗಿ ಈ ತರಕಾರಿ ಬೆಳೆಗಳಲ್ಲಿ ನೀವು ಉದಾಹರಿಸುವುದಾದ್ರೆ ಈಗ ಟೊಮೆಟೊ ಬೆಳೆಗಳಲ್ಲಿ ಆಗ್ಬೋದು ಅಥವಾ ಬದನೆಯಲ್ಲಿ ಆಗ್ಬೋದು ಅಥವಾ ನೀವು ಕುಂಬಳದ ಫ್ಯಾಮಿಲಿ ಅಂತ ಹೇಳಿದ್ರಿ, ಇಂಥದ್ರಲ್ಲಿ ಈ ಕಸಿ ವಿಧಾನವನ್ನು ಅನುಸರಿಸಲಾಗ್ತದೆ ಅಂತ ಹೇಳಿದ್ರಿ, ಇದರ ತತ್ವ ಏನು ಅಂತ, ಯಾವ ವಿಧಾನದಲ್ಲಿ ಸಸ್ಯವನ್ನು ಅಭಿವೃದ್ಧಿಪಡಿಸುವಂತಹದ್ದು, ಇದರ ಬಗ್ಗೆ ಸ್ವಲ್ಪ ಹೇಳಿ. ನಾವು ಕಸಿ ಮಾಡಬೇಕಾದ್ರೆ ಬೇರೆ ಬೇರೆ ಮೆಥಡ್ಗಳನ್ನ ಉಪಯೋಗಿಸ್ತೀವಿ ಸರ್. ಅದರಲ್ಲಿ ಕ್ಲೆಫ್ಟ್ ಮೆಥಡ್ ಗ್ರಾಫ್ಟಿಂಗ್ ಅಂತ ಅಥವಾ ಗೂಟೆ ಮೆಥಡ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಾವು ಉಪಯೋಗಿಸುವಂತಹ ರೂಟ್ ಸ್ಟಾಕ್ ಮತ್ತೆ ಸಯಾನ್ಗಳಲ್ಲಿ ಎರಡು ಕೂಡ ಒಂದೇ ಗಾತ್ರದ ಅಗಲ ಅಥವಾ ಅದ ಥಿಕ್ನೆಸ್ ಅಂತ ಹೇಳ್ತೀವಿ, ಎರಡು ಸೇಮ್ ದಪ್ಪ ಇರಬೇಕು. ಆ ತರ ಇರುವಂತಹ ಸಸಿಗಳನ್ನ ಉಪಯೋಗಿಸಿ ರೂಟ್ ಸ್ಟಾಕ್ಗಳ ಅಂದ್ರೆ ಬುಡದಿಂದ 2-3 ಸೆಂಟಿಮೀಟರ್ ಎತ್ತರಕ್ಕೆ ಅದನ್ನ ಕತ್ತರಿಸಿಬಿಟ್ಟು ಅದಕ್ಕೆ ನಮಗೆ ಬೇಕಾಗಿರುವಂತಹ ಸಯಾನ್ ಚಿಗುರನ್ನ 5-10 ಸೆಂಟಿಮೀಟರ್ ಇರುವಂತಹ ಸಯಾನ್ಗಳನ್ನ ಅದರದೊಂದಿಗೆ ಜೋಡಿಸಿ ಕ್ಲಿಪ್ ಹಾಕಿ ನಾವು ಇದನ್ನ ಗ್ರಾಫ್ಟ್ ಹೀಲಿಂಗ್ ಚೇಂಬರ್ ಅಂತ ಹೇಳ್ತೀವಿ. ಅಂದ್ರೆ ಈ ಗ್ರಾಫ್ಟ್ ಹೀಲಿಂಗ್ ಚೇಂಬರ್ ನಾವು ಮಾಡಿರುವಂತಹ ಕಸಿ ಮಾಡಿರೋದು ಬೇಗ ವಾಸಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿರುವಂತಹ ಉಷ್ಣಾಂಶ ತೇವಾಂಶ ಬೇಕು. ಇವಾಗ ಸರಾಸರಿ ನಮಗೆ 20-25 ಉಷ್ಣಾಂಶ ಇರಬೇಕು, ಹಾಗೆ 80-90 ಉಷ್ಣಾಂಶ ಇದ್ದರೆ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತೀವಿ, ಆತರ ಹ್ಯೂಮಿಡ್ ಚೇಂಬರ್ ನಲ್ಲಿ ಮೇಂಟೈನ್ ಮಾಡೋದ್ರಿಂದ ವೇಗವಾಗಿ ಸಸಿ ಕಸಿ ಮಾಡಿರೋದು ಕೂಡ್ಕೊಳ್ತವೆ. ಇದರಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಏನಂತ ಮುಖ್ಯವಾಗಿ ಏನಂತ ಅಂದ್ರೆ ಸಸಿಗೆ ಉಪಯೋಗ ಕಸಿ ಮಾಡಲು ಉಪಯೋಗಿಸುವ ರೂಟ್ ಸ್ಟಾಕ್ಗಳು ಸುಮಾರು 40-45 ದಿವಸದ ಸಸಿಗಳನ್ನ ಉಪಯೋಗಿಸ್ತೀವಿ ತರಕಾರಿ ಬೆಳೆಗಳಲ್ಲಿ. ಹಾಗೆ ಇದಕ್ಕೆ ಕಸಿ ಕುಡಿ ಉಪಯೋಗಿಸ್ತೀವಲ್ಲ, ಈ ಕಸಿ ಕುಡಿ ಅದರಿಂದ ಒಂದು ವಾರ ಚಿಕ್ಕ ಅಂತ ವಯಸ್ಸಿನ ಅಂತಹ ಕಸಿ ಕುಡಿಗಳನ್ನ ಉಪಯೋಗಿಸ್ತೀವಿ. ತರಕಾರಿ ಬೆಳೆಗಳಲ್ಲಿ ತುಂಬಾ ಮೃದು ಕಾಂಡ ಇರುತ್ತೆ, ಅದೇ ನಾವು ಹಣ್ಣುಗಳು ಅಥವಾ ಹೂವಿನ ಜಾತಿಯಲ್ಲಿ ನೋಡಬಹುದು, ಅಲ್ಲಿ ಅಂತ ಗಟ್ಟಿ ಇರುವಂತಹ ಕಾಂಡಗಳನ್ನ ಉಪಯೋಗಿಸ್ತೀವಿ. ಹೀಗೆ ಇದು ಹಣ್ಣಿನ ಬೆಳೆಗಳಿಂದ ತರಕಾರಿ ಬೆಳೆಗಳಲ್ಲಿ ಡಿಫ್ರೆಂಟ್ ಆಗಿ ಅಂದ್ರೆ ಅಥವಾ ಸ್ವಲ್ಪ ಬೇರೆ ರೀತಿಯಲ್ಲಿ ಇದೆ. ಈಗ ರೂಟ್ ಸ್ಟಾಕ್ ಅಥವಾ ಒಂದು ಬೇರು ಕಾಂಡ ಒಂದು ಗಿಡ ಅಂತ ಹೇಳಿದ್ರೆ ಇದರ ಒಂದು ಲಕ್ಷಣಗಳು ಹೇಗಿರಬೇಕು, ಯಾವುದನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದು, ಅದೇ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯಗಳಾಗಬೇಕಾ ಹೇಗೆ? ಹೌದು, ಇದೇ ಪ್ರಮುಖವಾಗಿ ಕಸಿ ಮಾಡೋದ್ರಲ್ಲಿ ಪ್ರಮುಖವಾಗಿ ಏನಂತ ಅಂದ್ರೆ ನಾವು ಉಪಯೋಗಿಸುವಂತಹ ಬೇರು ಕಾಂಡ ಮತ್ತೆ ಕುಡಿ ಸಸಿ ಎರಡು ಒಂದೇ ಜಾತಿಯದಾಗಿದ್ರೆ ನಮಗೆ ಎರಡು ಕೂಡ ಸಂಯುಕ್ತ ಆಗೋದು ತುಂಬಾ ಬೇಗನೆ ಸಂಯುಕ್ತ ಆಗತ್ತೆ. ಉದಾಹರಣೆಗೆ ಟೊಮೆಟೊ ಬೆಳೆಯಲ್ಲಿ, ಟೊಮೆಟೊ ಬೆಳೆಗೆ ಹೆಚ್ಚಿನದಾಗಿ ಈ ಬ್ಯಾಕ್ಟೀರಿಯಲ್ ಸೊರಗು ರೋಗ, ಶೀಘ್ರ ಸೊರಗು ರೋಗ, ದುಂಡಾಣು ರೋಗ, ಫೈಟೋಪ್ತೆರಾ ರೂಟ್ ರಾಟ್ ಈ ತರ ರೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆ ಕೊಡ್ತದೆ. ಇದಕ್ಕೆ ನಾವು ಅದೇ ಬದನೆಕಾಯಿಗೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೋಗಗಳು ಬರೋದಿಲ್ಲ, ಹಾಗಾಗಿ ಈ ಟೊಮೆಟೊನ ಬದನೆಕಾಯಿ ಮೇಲೆ ಕಸಿ ಮಾಡಬಹುದು, ಬದನೆಯನ್ನ ಟೊಮೆಟೊ ಮೇಲೆ ಕೂಡ ಕಸಿ ಮಾಡಬಹುದು. ಅಲ್ಲದೆ ಮೆಣಸಿನಕಾಯಿಯಲ್ಲಿ ನಾವು ಉಪ್ಪಿನಕಾಯಿ ಅಂತ ಹೇಳ್ತೀವಿ, ಅಥವಾ ಜೀರಿಗೆ ಮೆಣಸಿನ ಸೂಜಿ ಮೆಣಸಿನಕಾಯಿ, ಜೀರಿಗೆ ಮೆಣಸಿನಕಾಯಿ ಅಂತ ಎಲ್ಲ ಹೇಳ್ತೀವಿ. ಕ್ಯಾಪ್ಸಿಕಮ್ ಬೆಳೆಯನ್ನ ನಾವು ನನ್ನ ಸಂಶೋಧನೆಯಲ್ಲಿ ನಾವು ಕ್ಯಾಪ್ಸಿಕಮ್ ಬೆಳೆಯನ್ನ ಇವಾಗ ಚೂರು ಮೆಣಸಿನಕಾಯಿ ಮೇಲೆ ಕಸಿ ಮಾಡಿ ಬೇರೆ ಬೇರೆ ರೋಗಗಳಿಗೆ ಹೇಗೆ ಅದು ನಿರೋಧಕ ಶಕ್ತಿಯನ್ನ ತೋರಿಸ್ತಿದೆ ಎನ್ನೋದನ್ನ ಕೂಡ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅಲ್ಲದೆ ಇನ್ನ ಕುಂಬಳ ಜಾತಿಯಲ್ಲಿ ಕಲ್ಲಂಗಡಿ ಹಣ್ಣಿಗೆ ಸೊರಗು ರೋಗ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆ ಕೊಡುತ್ತದೆ. ಹಾಗಾಗಿ ಕಲ್ಲಂಗಡಿ ಹಣ್ಣನ್ನ ನಾವು ಬಾಟಲ್ಗಳು ಅಥವಾ ಸೋರೆಕಾಯಿ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಕಸಿ ಮಾಡ್ತೀವಿ, ಹಾಗೆ ಕಾಡು ಕಲ್ಲಂಗಡಿ ಹಣ್ಣಿನ ಬೀಜದ ಮೇಲೆ ಕೂಡ ಕಸಿ ಮಾಡ್ತೀವಿ. ಈ ತರ ನಾವು ಅದೇ ಜಾತಿಯ ಗಿಡಗಳ ಮೇಲೆ ಕಸಿ ಮಾಡೋದ್ರಿಂದ ಹೆಚ್ಚಿನ ನಮಗೆ ಸಕ್ಸಸ್ ಪರ್ಸೆಂಟೇಜ್ ಏನೋ ಹೇಳ್ತೀವಲ್ಲ ಹೆಚ್ಚಿನದಾಗಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇದರ ಯಶಸ್ಸಿನ ಪ್ರಮಾಣ ಯಾವ್ಯಾವ ಅಂಶವನ್ನು ಅವಲಂಬಿಸಿದೆ? ಯಶಸ್ಸಿನ ಪ್ರಮಾಣ ಮೊದಲನೇದಾಗಿ ಸಸಿಗಳ ವಯಸ್ಸು ಸರ್. ಇವಾಗ ನಾವು ಮಾವಿನ ಹಣ್ಣು ಅದರಲ್ಲೆಲ್ಲ ಆದ್ರೆ 1-2 ವರ್ಷದ ಕಸಿ ಅಥವಾ ಹಳೆ ಗುವಾಟೆಗಳನ್ನ ಉಪಯೋಗಿಸ್ತೀವಿ. ಆದ್ರೆ ತರಕಾರಿ ಬೀಜಗಳಲ್ಲಿ ತರಕಾರಿ ಸಸಿಗಳಲ್ಲಿ ಹೇಗೆ ಅಂತ ಅಂದ್ರೆ ನಮಗೆ 35-40 ದಿನದ ಸಸಿಗಳು ತುಂಬಾ ಚಿಕ್ಕ ವಯಸ್ಸಿನ ಸಸಿಗಳಲ್ಲಿ ನಾವು ಕಸಿ ಮಾಡೋದ್ರಿಂದ ನಮಗೆ ಸಕ್ಸಸ್ ಪರ್ಸೆಂಟೇಜ್ ಕಡಿಮೆ ಇದೆ. ಹಾಗೆ 35-40 ದಿನ ಇರುವಂತಹ ಸಸಿಗಳು, ಹಾಗೆ ಬೇರು ಕಾಂಡ ಉಪಯೋಗಿಸ್ತೀವಲ್ಲ ಅದು 45-50 ದಿನದಿದ್ರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಇದೆ. ಇದು ಒಂದಾದ್ರೆ ಎರಡನೆಯದು ನಾವು ಕಸಿ ಮಾಡಿ ಸಸಿಗಳನ್ನ ಇಡುವಂತಹ ರಿಲೇಟಿವ್ ಹ್ಯೂಮಿಡ್ ಚೇಂಬರ್ ಅಂತ ಹೇಳ್ತೀವಲ್ಲ ಅದು ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸಿದೆ. ಇಲ್ಲಿ ನಾವು ಯಾವ ರೀತಿಯ ಉಷ್ಣಾಂಶ ಹಾಗೂ ತೇವಾಂಶವನ್ನ ನಾವು ಮೇಂಟೈನ್ ಮಾಡ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ಇಲ್ಲಿ ನಾವು ಮಿನಿಮಮ್ ಟೆಂಪರೇಚರ್ 20-25 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಹಾಗೂ ಉಷ್ಣಾಂಶ 80-90 ಇದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕಸಿಗಳು ಸಕ್ಸಸ್ ಆಗತ್ತೆ. ಇನ್ನೂ ಒಂದು ಏನು ಅಂತ ಅಂದ್ರೆ ಮೂರನೇ ಎರಡನೇದಾಗಿ ನಾವು ಉಪಯೋಗಿಸುವ ಬೇರುಕಾಂಡ ಮತ್ತೆ ಸಸಿ ಇವೆರಡರ ನಡುವೆ ಅಗಲ ಅಥವಾ ಇದರ ಸುತ್ತಳತೆ ಎರಡು ಎಷ್ಟು ಸಿಮಿಲರ್ ಅಥವಾ ಎಷ್ಟು ಸಮಾನವಾಗಿರುತ್ತೋ ಅಷ್ಟು ನಮಗೆ ಹೆಚ್ಚಿನದಾಗಿ ಎರಡು ಯಶಸ್ಸು ಸಿಗತ್ತೆ ಸರ್. ಇದು ಮೂರು ಇಂಪಾರ್ಟೆಂಟ್ ನಮಗೆ ಕಸಿ ಸಕ್ಸಸ್ ಆಗೋದ್ರಲ್ಲಿ ಅಥವಾ ಯಶಸ್ವಿ ಆಗೋದ್ರಲ್ಲಿ ಮೂರು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀನಿ. ಈಗ ಕಸಿ ಮಾಡಿರುವಂತಹ ಗಿಡಗಳನ್ನ ಮುಖ್ಯ ಜಮೀನಿನಲ್ಲಿ ನಾಟಿ ಮಾಡಿ ಮತ್ತೆ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಮಾಮೂಲಿಯಾಗಿ ಬೀಜದಿಂದ ಉತ್ಪಾದನೆ ಮಾಡಿದಂತಹ ಗಿಡಗಳನ್ನ ನಾಟಿ ಮಾಡುವುದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಹೌದು ಸರ್, ಇದಕ್ಕೆ ಮತ್ತೆ ನಾಟಿ ನಾರ್ಮಲ್ ಆಗಿ ನಾಟಿ ಮಾಡುವಂತಹ ಬೆಳೆಗಳಿಗೆ ವ್ಯತ್ಯಾಸ ಇದೆ. ಇಲ್ಲಿ ನಾವು ಕಸಿ ಮಾಡಬೇಕಾದ್ರೆ ಎರಡು ಬೇರೆ ಬೇರೆ ಭಾಗಗಳನ್ನ ಜೋಡಿಸಿರ್ತೇವೆ. ಇವಾಗ ನಮಗೆ ಆಪರೇಷನ್ ಆದಾಗ ಹೇಗೆ ನಾವು ಎರಡು ಭಾಗಗಳನ್ನ ಕೇರ್ ತಗೋಬೇಕು, ಹಾಗೆ ಇಲ್ಲಿ ಎರಡು ಭಾಗಗಳನ್ನ ನಾವು ಆಪರೇಷನ್ ಮಾಡಿರ್ತೀವಿ ಅಲ್ವಾ, ಅಲ್ಲಿ ನಾವು ಕ್ಲಿಪ್ಗಳನ್ನ ಹಾಕಿರ್ತೇವೆ, ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಹಾಕಿರ್ತೀವಿ. 15 ದಿನಗಳ ನಂತರ ಅಂದ್ರೆ ನಾವು ಇದನ್ನ ಹ್ಯೂಮಿಡ್ ಚೇಂಬರ್ ಅಥವಾ ಕಸಿ ಮಾಡಿ 15 ದಿನಗಳ ನಂತರ ನಾಟಿ ಮಾಡಕ್ಕೆ ಉಪಯೋಗಿಸ್ತೀವಿ. ಇಲ್ಲಿ ನಾಟಿ ಮಾಡಬೇಕಾದ್ರೆ ನಾವು ಯಾವಾಗಲೂ ನಾಟಿ ಮಾಡೋದು ನಾವು ಗ್ರಾಫ್ಟ್ ಮಾಡಿರುವಂತಹ ಒಂದು ರೀಜನ್ ಇರುತ್ತಲ್ಲ ಅದು ಯಾವಾಗಲೂ ಮಣ್ಣಿನಿಂದ ಮೇಲ್ಮುಖವಾಗಿನೇ ಇರಬೇಕು. ಅದು ಏನಾದ್ರೂ ತುಂಬಾ ಮಣ್ಣಿನ ಹತ್ರ ಇದ್ರೆ ಆ ಗ್ರಾಫ್ಟ್ ಮಾಡಿರೋ ರೀಜನ್ಗಳಿಂದ ರೋಗಾಣುಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಮತ್ತೆ ಅಲ್ಲಿಂದ ಬೇರುಗಳು ಬರೋ ಹಾಗೆ ಬೇರುಗಳು ಬರುತ್ತೆ. ಆ ಬೇರು ಬಂದಾಗ ಏನಾಗುತ್ತೆ ಅಂತಂದ್ರೆ ಮೇಲಿನ ರೂಟ್ ಸ್ಟಾಕಿನ ಎಫೆಕ್ಟ್ ಕಡಿಮೆ ಆಗಿ ಮೇಲೆ ಸಸಿ ಕುಡಿಯ ಏನಿರುತ್ತಲ್ಲ ಅದೇ ಅದರ ಜೀವ ಅಂದ್ರೆ ಮಣ್ಣಿಗೆ ಬಿಡ್ತಾ ಹೋಗುತ್ತೆ, ಹಾಗಾಗಿ ಅದು ಇಂಪಾರ್ಟೆಂಟ್. ನಂತರ ಇಲ್ಲಿ ನಾವು ಬಾಟಲ್ ನೆಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಬಾಟಲ್ ನೆಕ್ ಡಿಸಾರ್ಡರ್ ಅಂತ ಅಂದ್ರೆ ನಾವು ಉಪಯೋಗಿಸುವಂತಹ ಬೇರು ಸಸಿಯ ಅಳತೆ ಮತ್ತೆ ಸಸಿ ಮೇಲೆ ಉಪಯೋಗಿಸುವಂತಹ ಕಸಿ ಸಯಾನ್ ಹೇಳ್ತೀವಲ್ಲ ಅವು ಎರಡರ ನಡುವೆ ಬೇರೆ ಬೇರೆ ಡಿಫ್ರೆನ್ಸ್ ಉಂಟಾಗತ್ತೆ. ಹೇಗೆ ಅಂತಂದ್ರೆ ಗರ್ತ್ ಅಲ್ಲಿ ಡಿಫ್ರೆನ್ಸ್ ಆಗತ್ತೆ, ರೂಟ್ ಸ್ಟಾಕಿನ ಗರ್ತ್ ತೆಳ್ಳಗಾಗತ್ತೆ ಕಡಿಮೆ ಆಗತ್ತೆ, ಮೇಲಿನ ಸಯಾನ್ ಗರ್ತ್ ಅಗಲ ಆಗೋಗುತ್ತೆ. ಅವಾಗ ಕೆಳಗಡೆ ಬೇರಿನ ಮೇಲೆ ಹೆಚ್ಚಿನ ಒತ್ತಡ ಬಿದ್ದು ಸಸಿಗಳು ಮುರಿದು ಹೋಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಉತ್ತಮ ರೀತಿಯ ನ್ಯೂಟ್ರಿಷನ್ ಕೊಟ್ಟಾಗ ಅಥವಾ ಕೊಟ್ಟಾಗ ಏನಾಗುತ್ತೆ ಎರಡು ಕೂಡ ಒಂದೇ ರೀತಿಯ ಬೆಳವಣಿಗೆಯನ್ನ ಹೊಂದುತ್ತೆ ಸರ್. ಕಸಿ ಗಿಡಗಳಿಂದ ಸಿಗುವಂತಹ ಒಂದು ಉತ್ಪಾದನೆ ಮತ್ತು ಅದರ ಒಂದು ಗುಣಮಟ್ಟ ಹೇಗಿರ್ತದೆ? ಕಸಿ ಗಿಡಗಳಿಂದ ನಮ್ಮ ಸಂಶೋಧನೆಯ ಪ್ರಕಾರ ಹೆಚ್ಚಿನ ಆದಾಯವನ್ನೇ ನಾವು ಗಳಿಸಿದ್ವಿ, ಅಂದ್ರೆ ಹೆಚ್ಚಿನ ನಮಗೆ ಇಳುವರಿ ಕೂಡ ಬಂದಿತ್ತು. ಯಾಕಂದ್ರೆ ಇದು ರೋಗಮುಕ್ತ ಗಿಡಗಳನ್ನ ನಾವು ನಮಗೆ ಸಿಗೋದ್ರಿಂದ ಹೆಚ್ಚಿನ ಇಳುವರಿ ಬರುತ್ತದೆ. ಮತ್ತೆ ಕಸಿ ಮಾಡಿದ ಹಾಗೂ ಕಸಿ ಮಾಡದೇ ಇರುವಂತಹ ಎರಡು ಸಸಿಗಳನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿ ನೋಡಿದ್ರೆ ಕಸಿ ಮಾಡಿದ ಸಸಿಗಳಿಂದ ನಮಗೆ ಸುಮಾರು 60-70% ಹೆಚ್ಚಿನ ಇಳುವರಿ ಸಿಕ್ಕಿತ್ತು. ಅದೇ ಕಸಿ ಮಾಡದೇ ಇರುವ ಸಸಿಗಳು ರೋಗ ಬಾಧೆಗೆ ಉಂಟಾಗಿ ಬೇಗನೆ ಸಸಿಗಳೆಲ್ಲ ಸತ್ತೋದ್ವು. ಆ ನಂತರ ಆದಾಯ ವೆಚ್ಚವನ್ನು ನೋಡೋದಾದ್ರೆ ಹೆಚ್ಚಿನ ಇಳುವರಿ ಬರೋದ್ರಿಂದ ಹೆಚ್ಚಿನ ಆದಾಯ ಕೂಡ ಇತ್ತು ನಮಗೆ. ಕಾಸ್ಟ್ ಬೆನಿಫಿಟ್ ರೇಷಿಯೋ ಅಂತ ನಾವೇನೋ ಹೇಳ್ತೀವಿ ಅಲ್ವಾ, ಅಂದ್ರೆ ಇವಾಗ ಉದಾಹರಣೆಗಾಗಿ ನಾವು 1 ರೂಪಾಯಿಯನ್ನ ವೆಚ್ಚ ಮಾಡಿದ್ರೆ 1:3.5-4 ರೂಪೀಸ್ ಅಂದ್ರೆ 3-4 ನಮಗೆ ಹೆಚ್ಚಿನ ಆದಾಯವೂ ಕೂಡ ಸಿಕ್ಕಿತ್ತು. ಹೀಗೆ ಕಸಿ ಮಾಡಿರೋದ್ರಿಂದ ನಮಗೆ ಆದಾಯವನ್ನ ಹೆಚ್ಚಿಸಬಹುದು, ಹಾಗೆ ಇಳುವರಿಯನ್ನ ಹೆಚ್ಚಿಸಬಹುದು. ಗುಣಮಟ್ಟವನ್ನ ನೋಡೋದಾದ್ರೆ ಕಸಿ ಮಾಡೋದ್ರಿಂದ ಯಾವುದೇ ರೀತಿಯ ಗುಣಮಟ್ಟದಲ್ಲಿ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ನಾವು ಹೆಚ್ಚಿನ ಸಂಶೋಧನೆಯ ಪ್ರಕಾರ ಹಾಗೂ ನಮ್ಮ ಸಂಶೋಧನೆಯಿಂದ ಕೂಡ ಕಂಡುಕೊಂಡಿದ್ದೀವಿ. ಬಹುವಾರ್ಷಿಕ ಗಿಡವನ್ನಾಗಿ ಮಾಡಬಹುದಾ ಅಂತ, ವಾರ್ಷಿಕ ಗಿಡಗಳು ಅಥವಾ ಏನು ಸೀಸನಲ್ ಕ್ರಾಪ್ ಅಂತ ಹೇಳ್ತೀವಿ, ಅದನ್ನ ಬಹುವಾರ್ಷಿಕ ಗಿಡವನ್ನಾಗಿ ಮಾಡಬಹುದಾ? ಹೌದು ಸರ್, ಇದನ್ನ ನಾನು ಉದಾಹರಣೆಗಾಗಿ ಏನಂತ ಅಂದ್ರೆ ಬದನೆಯಲ್ಲಿ ಬಹುವಾರ್ಷಿಕ ಬೆಳೆಯಾಗಿ ಮಾಡಿದ್ದಾರೆ. ಹೇಗೆ ಅಂತ ಅಂದ್ರೆ ಬದನೆಯಲ್ಲಿ ಒಂದು ಕಾಡು ಬದನೆ ಬರುತ್ತೆ, ನಾವು ಅದನ್ನ ಸೊಲನಮ್ ಟಾರ್ವಮ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹಳದಿ ಕಲ್ಲ ಬಣ್ಣದ ಒಂದು ಬದನೆಕಾಯಿ ಬರುತ್ತೆ, ಅದು ಬಹುವಾರ್ಷಿಕ ಬೆಳೆ. ಅದ್ರ ಮೇಲೆ ಬದನೆಕಾಯಿಯನ್ನ ಅದ್ರ ಮೇಲೆ ಕಸಿ ಮಾಡೋದ್ರಿಂದ ನಮಗೆ ವರ್ಷದ ಪ್ರತಿದಿನವೂ ಕೂಡ ಇಳುವರಿ ಸಿಗುವ ಒಂದು ಅವಕಾಶ ಕೂಡ ಇರುತ್ತೆ. ಇದನ್ನ ನಾವು ನಮ್ಮ ಮನೆಗಳಲ್ಲಿ ಈ ತರ ಕಸಿ ಮಾಡಿದ ಒಂದೆರಡು ಸಸಿಗಳನ್ನ ಇಟ್ಕೊಳ್ಳೋದ್ರಿಂದ ನಮ್ಗೆ ಪ್ರತಿ ವರ್ಷ ನಮಗೆ ಎಷ್ಟು ಬೇಕು ಅಥವಾ ನಮ್ಮ ನಮ್ಮ ಮನೆಯ ಉಪಯೋಗಕ್ಕೆ ಎಷ್ಟು ಸಸಿಗಳು ಬೇಕು ಅಷ್ಟು ಕೂಡ ನಮಗೆ ಸಿಗುತ್ತದೆ ಸರ್. ಈ ಒಂದು ಉದಾಹರಣೆಯನ್ನ ತಗೊಂಡು ಹೇಳಿ, ಯಾವ ರೀತಿ ಈ ಕಸಿಯನ್ನ ಅಭಿವೃದ್ಧಿಪಡಿಸಬಹುದು ಮತ್ತೆ ಗಿಡಗಳನ್ನ ಯಾವ ರೀತಿ ಅಭಿವೃದ್ಧಿಪಡಿಸಬಹುದು? ಸರ್, ನಾನು ಇವಾಗ ಕಸಿ ಹೇಗೆ ಮಾಡಬೇಕು ಮತ್ತೆ ಹೇಗೆ ಅಭಿವೃದ್ಧಿಪಡಿಸುವ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನಾವು ಸಸಿಗಳನ್ನ ತಯಾರಿ ಮಾಡಿದ್ರಿಂದ 20 ದಿನದ ಒಳಗಡೆ ನಮಗೆ ಕಸಿ ಮಾಡಿದ ಸಸಿಗಳು ಎರಡು ಕೂಡ ಒಂದಕ್ಕೊಂದು ಕೂಡಿಕೊಂಡು ಹೊಸ